प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। Kiwi, turmeric, broccoli, so healthy, vegetables, fruits and buckwheat. Enjoy organic trade of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern region. Farmers happy, people healthy. प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। रैत बंधुरे, ಈಗ ಕೇಳಿ ಕೃಷಿ ಅನುಭವ ಕುರಿತು ಶ್ರೀ ಮಲ್ಲಪ್ಪ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಮಲ್ಲಪ್ಪ. ಇವರು ಕೃಷಿಕರಾಗಿದ್ದು ಇವರು ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಮಲ್ಲಪ್ಪ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮಲ್ಲಪ್ಪರೇ. ನಮಸ್ಕಾರ ಮಲ್ಲಪ್ಪರೇ, ನಿಮ್ಮ ಸ್ವಂತ ಊರು ಇದೆ ಬೆಣಕಲ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ? ಹಾ, ನಿಮ್ ತಂದೆಯವರೆಲ್ಲ ಏನ್ ಮಾಡ್ತಾ ಇದ್ರು? ಕಮತಾ ಮಾಡ್ತಿದ್ರು. ಕಮತಾ? ಹ್ಞೂ. ಕಮತಾ ಅಂದ್ರೆ ಏನು? ಗಳೆ ಹೊಡೆಯದ್ರಿ. ಹೌದಾ? ಈ ಕೆಲಸ ಇದು? ಇದೇ ಕೆಲಸ ರೀ, ಗಳೆ ಹೊಡೆಯದ್ರಿ. ಅಷ್ಟೇ ಕೆಲಸ ರೀ ನಮ್ದು. ಗಳೆ ಹೊಡೆಯೋದಂದ್ರೆ ಬೇರೆಯವ್ರ ಹೊಲದಲ್ಲಿ? ನಮ್ಮ ಹೊಲದಾಗ ಹೊಡಿತೀವಿ, ಬೇರೆಯವ್ರ ಹೊಲದಾಗ ಕರಿತೀವಿ. ಇದಕ್ಕೆ ಕಮತಾ ಅಂತಾರ? ಕಮತಾ ಅಂತಾರ್ರಿ. ಹ್ಮ್ ಹ್ಮ್. ನೀವು ಎಷ್ಟು ಗಳೆಗಳನ್ನ ಇಟ್ಕೊಂಡಿದ್ರಿ? ಎರಡೆತ್ತು. ಹ್ಮ್. ಮತ್ತೆ ಏನೇನ್ ಸಾಮಾನುಗಳು ಇರ್ಬೇಕು ನಿಮ್ಗೆ ಈ ಕಮತಾ ಮಾಡ್ತೀರಂದ್ರೆ? ನಿಮ್ಗೆ ಏನೇನ್ ಸಾಮಾನುಗಳು ಇರ್ಬೇಕು? ಗಡ್ಡಿ ಕುಂಟ್ರಿ, ಎಡೆ ಕುಂಟ್ರಿ, ಮತ್ತೆ ಎಗಣಿ ಕುಂಟ್ರಿ, ಕೋರಿಕ್ರಿ, ಅಷ್ಟು ಜಂತ್ ಕುಂಟಿ, ಗ್ವಾರಿ ಎಲ್ಲ ಸಾಮಾನ ಅದಾವ್ರಿ. ಬಂಡಿ ಅದಾವ್ರಿ, ಅಷ್ಟು ಅದಾವ್ರಿ ಸಾಮಾನು. ಒಬ್ಬ ಕಮತನಿಗೆ ಅಥವಾ ಕಮತಾ ಮಾಡುವಂತ ಈ ಗಳೆ ಹೊಡೆಯುವಂತ ರೈತರಿಗೆ ಮನೆಯಲ್ಲಿ ಇವೆಲ್ಲ ನೀವೇ ಮಾಡ್ಕೊಂತೀರಾ? ಎಲ್ರಿ, ಬಡಿಗೆರ್ ಕಡೆಗೆ ಮಾಡಿಸ್ತೀರಿ. ಈಗ ಒಂದು ನೀವು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರ ಅಂತ ಅನ್ಕೊಳ್ಳಿ, ಎಷ್ಟು ಕೂಲಿ ತಗೊಳ್ತೀರಿ ನೀವು? ಒಂದೊಂದು ಕುಂಟಿಗೆ ಅಥವಾ ಎಡೆ ಕುಂಟಿ ಹೊಡೆಯೋದಕ್ಕೆ ಬೇರೆ ಬೇರೆ ದರ ಇದೆಯಾ ಅಥವಾ ಹೇಗೆ? ಎಡೆ ಹೊಡೆಯಕ್ ಬಂದ್ನಪ್ಪ ಅಂದ್ರೆ ಎರಡು ಕುಂಟಿ ಆಗ್ತವ್ರಿ. ಇಬ್ರು ಹೊಡಿತೀವ್ರಿ. ಕೂಲಿ ಹೆಂಗ ನಿರ್ಧಾರ ಮಾಡ್ತೀರಿ? ಕೂಲಿ ಎಷ್ಟು ಕೊಡ್ ತಗೊಳ್ತೀರಿ ನೀವು? ಕೂಲಿ 700 ರೂಪಾಯಿ ಕೊಡ್ತಾರ್ರಿ. 700 ರೂಪಾಯಿ ಒಂದು ದಿನಕ್ಕೆ? ಒಂದ್ ದಿನಕ್ಕೆ ರೀ. ಈಗ ಇಷ್ಟು ಎಕರೆ ಇತ್ತು ಅಥವಾ ಬಾಳ ಎಕರೆ ಇತ್ತು ಅಂದ್ರೆ ಸಹಿತ ಒಂದ್ ದಿನಕ್ಕೆ ನೀವು ಎಷ್ಟು ಎಕರೆ ಕುಂಟು ಹೊಡಿತೀರಿ? ಒಮ್ಮೆ 2 ಎಕರೆ ಹೋಗುತ್ತೆ, ಒಮ್ಮೆ 1 ಎಕರೆ ಹೋಗ್ತಾವ್ರಿ, ಒಮ್ಮೆ ಹೆಚ್ಚನೂ ಹೋಗ್ತಾವ್ರಿ. ಎಷ್ಟಾಗುತ್ತೆ ಆಟ ಆಡೋದು ಬರ್ತಾವ್ರಿ. ಒಟ್ಟು ದಿನ ಕೂಲಿ? ದಿನ ಬಂದ್ರಿ. ಎಷ್ಟೊತ್ತಿನಿಂದ ಎಷ್ಟೊತ್ತಿನವರೆ ಕೆಲಸ ಮಾಡ್ತೀರಿ ನೀವೆಲ್ಲ? ಮುಂಜಾನೆ 8:00 ಹೋಗಿವ್ರಿ. 2-3 ಗಂಟೆಗೆ ಬಂದ್ಬಿಡ್ತೀವ್ರಿ. ಹೌದಾ? 8-9 ಗಂಟೆಗೆ ಹೋಗಿ 3 ಗಂಟೆಗೆ ಬಂದ್ಬಿಡ್ತೀವ್ರಿ. ಈಗ ನಿಮ್ಮ ಬೆಣಕಲಲ್ಲಿ ಈ ರೀತಿ ಕಮತಾ ಮಾಡುವಂತ ಕುಟುಂಬಗಳು ಎಷ್ಟಿದಾವೆ? ಈಗ ಬಹಳ ಅಂದ್ರೆ ಈಗ ಎತ್ತ ತೆಗೆದು ಬಿಟ್ಟಾರ್ರಿ. ಒಂದ್ ಸ್ವಲ್ಪ ಅದಾವ್ರಿ, ಅವಾಗಿನ ಅಷ್ಟಿಲ್ರಿ. ಈಗ ಎಲ್ಲಾ ಮಾರಿಬಿಟ್ರಿ ಎತ್ತ, ಈ ಮಳೆ ಇಲ್ದಕ್ರಿ. ಹೌದಾ? ಹ್ಞೂ. ಈಗ ನೀವು ಎತ್ತುಗಳು ಎಷ್ಟಿದಾವೆ ನಿಮಗೆ? ನಮಗೆ ಎರಡೇ ಅದಾವೆ ರೀ. ಎರಡು ಎತ್ತುಗಳು ಇದಾವೆ. ಹ್ಞೂ. ಇಷ್ಟೆಲ್ಲ ನಿಮ್ಮ ಗಳೆ, ಹ್ಞೂ, ಕುಂಟೆ ಎಲ್ಲ ಸಾಮಾನು ಇಟ್ಕೊಂಡು. ನಿಮ್ದು ಭೂಮಿ ಎಷ್ಟಿದೆ? ಭೂಮಿ ಇಲ್ಲಿ ಒಂದು 3 ಎಕರೆ ಐತ್ರಿ. ಬೆಣಕಲ್ ಅದ? ಬೆಣಕಲ್ ಅದ. ನಿಮ್ದ ಸ್ವಂತ? ನಮ್ದ ಸ್ವಂತ. ಹ್ಮ್. ಇಲ್ಲಿ ಎರೆ ಹೊಲ ಅಂತಂದು ಅಲ್ಲಿ ಒಂದು 4 ಎಕರೆ ಐತ್ರಿ. ಹಾ ಹಾ. 4 ಎಕರೆ, 3 ಎಕರೆ, 7 ಎಕರೆ. ಹ್ಞೂ, 7 ಎಕರೆ. ಇಲ್ಲಿ ಒಂದು 2 ಎಕರೆ ಐತ್ರಿ. ಓಹೋ. 9 ಎಕರೆ ಭೂಮಿ ಇದೆ ನಿಮ್ದು? ಹ್ಞೂ. 4 ಮಂದಿ ಅಣ್ತಾ ಬೋಡ್ರಿ. ಓ, ಇದು 4 ಮಂದಿಗೂ ಸಂಬಂಧ ಪಡ್ತದೆ? 4 ಮಂದಿ ಸಂಬಂಧ. ಈಗೆಲ್ಲ ನೀವು ಕೂಡಿದ್ರೆ ಬೇರೆ ಆಗಿಬಿಟ್ಟಿವ್ರಿ. ಬೇರೆ ಬೇರೆ ಆಗಿದ್ರೆ ನಿಮ್ ಭಾಗಕ್ಕೆ ಎಷ್ಟು ಬಂತು ಈಗ? ನಮ್ ಭಾಗಕ್ಕೆ ಅಲ್ಲಿ 1 ಎಕರೆ ಬಂದೈತ್ರಿ. ಹ್ಮ್. ಇಲ್ಲಿ 1 ಎಕರೆ ಮ್ಯಾಲ್ ಬಂದೈತ್ರಿ. 2 ಎಕರೆ ಚಿಲ್ಲರೆ ಬಂದಿದೆ. 2 ಎಕರೆ ರೀ. ಈಗ ಅಲ್ಲಿ ಒಂದು, ಇಲ್ಲಿ ಒಂದು ಇದೆ. ದೂರ ದೂರ ಆಯ್ತಾ? ಹತ್ರದ ಎಲ್ಲ ದೂರ ದೂರ ಐತ್ರಿ. ಇವೆಲ್ಲವೂ ಸಹಿತ ನಿಮ್ಗೆ ನೀರಾವರಿಗೆ ಏನಾದ್ರೂ ಹತ್ರದಲ್ಲಿ? ನೀರಾವರಿ ಇಲ್ಲ ಬಿಡ್ರಿ. ಏನು ವಾರವಲ್ಲ ರೀ, ನಮ್ ಎಲ್ಲ ಹೊರವಲ್ಲ. ಎಲ್ಲ ವಾರವಲ್ಲ ರೀ. ಹ್ಮ್. ಈಗ ಮಳೆಯನ್ನ ನಂಬ್ಕೊಂಡೆ ಜೀವನ ಮಾಡಿ? ಮಳೆಯಾಗಿಂದ ನಮ್ಗೆ ಜೀವನ ರೀ. ಈಗ ನಿಮ್ಮ ಭಾಗದಲ್ಲಿ ಮಳೆ ಹೇಗೆ ಜಾಸ್ತಿ ಆಗ್ತದ, ಕಡಿಮೆ ಆಗ್ತದ, ಅದು ಸಮಸ್ಯೆ ಆಗ್ಬಿಡ್ತದ? ಒಮ್ಮೆ ಬಂದ್ ಬಿಡ್ತ್ರಿ, ಒಮ್ಮೆಮ್ಮೆ ಇಲ್ಲ ಇಲ್ರಿ. ಮಳೆ ಆದಾಗ ಬೇಸ್ ಬರ್ತಾವ್ರಿ ಪೀಕ್. ಮಳೆ ಆಗಲ್ದಾಗ ಇಲ್ಲ ಇಲ್ರಿ. ಅಲ್ಲ, ಮಳೆ ಹೆಂಗಿದೆ ನಿಮ್ ಕಡೆಗೆಲ್ಲ? ಬಹಳ ಕಡಿಮೆ. ಎಲ್ಲ ಮುಂಗಾರು ಚೆನ್ನಾಗ್ ಆಗ್ತದ? ಬಹಳ ಕಡಿಮೆ ರೀ ಮಳೆ ರೀ ಈಗ. ಹೌದಾ? ಹ್ಮ್ ರೀ. ಹ್ಮ್. ಈಗ ನೀವು ಈಗ ನಿಮ್ಗೆ ಎಷ್ಟು, ಒಂದು 50 ವರ್ಷ ಇದಾವ? ಜಾಸ್ತಿ ಇದಾವ. ಜಾಸ್ತಿ ಅದ. ನಿಮಗೆ ನೆನಪಿರೋ ಹಾಗೆ, ನಿಮ್ಮ ನೆನಪಿನ ಶಕ್ತಿ ಸುಮ್ಮನೆ ಅವಲೋಕನ ಮಾಡಿ ನೋಡೋದಾದ್ರೆ, ಆಗಿನ ಮಳೆಗಾಲಕ್ಕೂ ಈಗಿನ ಮಳೆಗಾಲಕ್ಕೂ ಏನನ್ಸುತ್ತೆ? ಯಾವಾಗ ಮಳೆಗಾಲ ಜಾಸ್ತಿ ಆಗ್ಯಾವ್ರಿ, ಈಗ ಮಳೆಗಾಲ ಭಾಳ ಕಡಿಮೆ ಆಗ್ಯಾವ್ರಿ ಸರ್. ನಾವು ಸಣ್ಣ ನೋಡ್ರಿರ ಮಟ್ಟರಿ, ಒಂದು ಸ್ವಲ್ಪ ಮಾಡಿ ಹೇಳಿದ್ರೆ ಮಳೆ ಜಗ್ ಬಂದ್ಬಿಡದ್ರಿ. ಈಗ ಮಾಡಿ ಹೇಳಿದ್ರೆ ಮಳೆ ಬರಗಲ್ಲ, ಭಾಳ ಕಡಿಮೆ ರೀ ಮಳೆ ರೀ. ಮಳೆ? ಹ್ಞೂ ರೀ. ಹ್ಮ್. ಬಹಳ ಕಡಿಮೆ ಆಗ್ಬಿಟ್ಟು. ಅವಾಗೆಲ್ಲ ಏನ್ ಬೆಳಿತಿದ್ರಿ? ಅವಾಗನ ಕಡ್ಲಿ ಮಾಡ ಇದ್ದಿದ್ದಿಲ್ರಿ, ಜವರಿ ಶೇಂಗಾ ಹಾಕ್ತಿದ್ವಿ. ಕೀಳ್ಸೇಂಗಾ? ಕೀಳ್ಸೇಂಗಾನ ಹಾಕ್ತಿದ್ರು, ಅಬ್ಗಡ್ಲಿನ ಹಾಕ್ತಿದ್ವಿ. ಬೋಗಾಪುರ ಜೋಳ ಅಂತ ಐತ್ರಿ, ಆ ಜೋಳನ ಹಾಕ್ತಿದ್ರು. ಸಜ್ಜಿ ನವಣಿ ಹಾಕ್ತಿದ್ವಿ. ಈಗ ನೀವು ಚಿಕ್ಕಂದಿನಿಂದಲೂ ಕೃಷಿ ಮಾಡ್ಕೊಂತ ಬಂದ್ರೆ? ಅವಾಗಲಿದ್ದ ಸಾಲಿಗೆ ಸಾಲಿ ಒಟ್ಟ ಹೋಗಿಲ್ಲ. ಕಲ್ ಸಾಲಿ ಹೋಗ್ಲಿಲ್ಲ? ಒಟ್ಟ ಹೋಗಿಲ್ರಿ. ಹ್ಮ್. ಆಗ ಶಾಲಿಗೆ ಇದ್ವ ನಿಮ್ ಇದ್ದವ್ರಿ? ಇದ್ರು ಹೋಗ್ಲಿಲ್ರಿ, ಬಡತನ ಇದಲ್ರಿ. ಬಡತನ? ಹ್ಮ್ ರೀ. ಹ್ಮ್. ಹಂಗ ಕಮತ ಮಾಡದ್ರಿ. ಹ್ಮ್. ಮಾಡ್ಕೊಂತ ನೀವು ಮೊದ್ಲಿಂದ ನಿಮ್ದೇ ಭೂಮಿ ಮಾಡ್ತಿದ್ರ ಬೇರೆಯವ್ರ ಭೂಮಿ ಮಾಡ? ಮೊದ್ಲಾಗ ಸಂಬಳ ಇದ್ದೀನಿ ಅಲ್ಲಿ ತಿಮ್ಮಾಪುರದಾಗ ರೀ. ಸಂಬಳ ದುಡಿಯೋಕೆ ಅಲ್ಲೇ ಅವ್ರ ಹತ್ರ ನಿಂತ್ಬಿಡೋದ? ಅಲ್ಲೇ ಇದ್ದೀವ್ರಿ. ಅವ್ರ ಹೊಲ್ದಲ್ಲೇ? ಅವ್ರ ಹೊಲ್ದಾಗ ಎಲ್ಲ ಓಟ ಅಲ್ಲೇ ರೀ, ಊಟ ಎಲ್ಲ ಬಟ್ಟೆ ಅವ್ರ ಹತ್ರ. ಹ್ಮ್. ಹ್ಮ್. ಯಾವ ಊರ ಕಡೆ ಅದು? ತಿಮ್ಮಾಪುರ. ರೀಲಿಯಾಗ ತಿಮ್ಮಾಪುರ? ಹ್ಮ್ ರೀ. ಗದಿಗಿಂತ ತೆಳಗ್ರಿ. ಹ್ಮ್. ಹ್ಮ್. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನೀವೆಲ್ಲ 4 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು ರೀ. 4 ಮಂದಿ ಗಂಡು ಮಕ್ಕಳಲ್ಲಿ ಈ ರೀತಿ ನಿಮ್ಮಂಗೆ ಬೇರೆಯವ್ರ ಕಡೆ ಕೂಲಿ ಕೆಲಸಕ್ಕೆ ಸಂಬಳ ಇರಕ್ಕೆ ಹೋಗಿದ್ದು ನೀವು ಒಬ್ಬರೇ? ನಾವು ಒಬ್ಬರೇ ಇದ್ದೀವಿ. ಯಾಕಂಗೆ? ಅವರು ತಮ್ಮವ್ರು ಸಣ್ಣವ್ರು ಇದ್ದರ್ರಿ, ನಮ್ಮಪ್ಪರು ಕಮತ ಮಾಡ್ಕೊಂಡಿದ್ರು, ನಾವು ಬೇರೆದಲ್ಲಿ ದುಡಿಯ. ಈಗ ಅದನ್ನ ನಿರ್ಧಾರ ಮಾಡಿದ್ದಾರ ನಿಮ್ಮ ತಂದೆಯವರ ನೀವೇ? ನಾವ ಹೋಗಿದ್ದೀವಿ ರೀ. ಹ್ಮ್. ನಾವ ಮತ್ತೆ ಖಾಲಿ ಇಲ್ಲಿ. ಯಾವ ವಯಸ್ಸಿನಾಗ ಅದು? ಅಲ್ಲೇ ಒಂದು 15-16 ವರ್ಷ ರೀ. 16 ವರ್ಷ ಆಗಿತ್ತು. ಹ್ಞೂ ರೀ. ಹ್ಮ್. ಹ್ಮ್. ಅವಾಗ ಈ ರೀತಿ ಅಂದ್ರೆ ಬೇರೆಯವ್ರ ಮನೆಯಲ್ಲಿ ಹೊಲದ ಕೆಲಸ ಮಾಡೋಕ್ಕಾಗಿ ಹೋಗೋದೇನಿದೆಯಲ್ಲ ಸಂಬಳಕ್ಕೆ ಇರೋದು, ಸಂಬಳ ಅಂದ್ರೆ ಎಷ್ಟು ಕೊಡ್ತಿದ್ರು ಅವ್ರು ನಿಮ್ಗೆ? ಅವಾಗ 3,000 ಕೊಡಾರ್ರಿ ತಿಂಗಳಿಗೆ. ವರ್ಷಕ್ರಿ? ವರ್ಷಕ್ಕೆ 3,000 ಊಟ ಕೊಟ್ಟು 3,000 ಕೊಡಾರ್ರಿ. ಓಹೋ. ಮತ್ತ ಇತ್ಲಾಗ 5,000 ಆತ್ರಿ. ಬಟ್ಟೆ ಗಿಟ್ಟೆ? ಬಟ್ಟೆ ಎಲ್ಲ ಅವ್ರ ಹತ್ರ. ಅವರೇ ತರ? ಬಟ್ಟೆ ಎಲ್ಲ ಅವ್ರ. ಏನೇನ್ ಕೆಲಸ ಮಾಡ್ತಿದ್ರಿ? ಗಳೆ ಹೊಡಿಯೋದ್ರಿ, ನೀರ್ ತರದ್ರಿ. ಹ್ಮ್. ಮತ್ತೆ ಅವ್ನ ಎತ್ ಮೇಸಾದ್ರಿ, ಎಲ್ಲ ಮಾಡ್ತಿದ್ರು. ಹೊಲದ ಕೆಲಸ ಏನಿದೆ ಅದೆಲ್ಲ ಎಲ್ಲದ ಮಾಡ್ತಿ? ಮನೆ ಕೆಲಸ ಮಾಡೋದು? ಮನೆ ಕೆಲಸ ಮಾಡೋದ್ರಿ. ಹ್ಮ್. ಈಗ ಅಲ್ಲಿ ನೀವು ಕೃಷಿಗೆ ಏನು ತೊಡ್ಕೊಂಡ್ರಲ್ಲಿ, ನೀವು ಏನು ಅಲ್ಲಿ ಕೂಲಿ ಕೆಲಸ ಮಾಡೋಕೆ ಹೋಗಿ ಸಂಬಳ ಇದ್ದಿದ್ರಿ, ಅವರು ಏನೇನು ನಿಮ್ಮನ್ನ ಕೆಲಸ ಮಾಡಿಸ್ತಿದ್ರು, ಆ ಅನುಭವನೇ ನಿಮ್ಗೆ ಕೃಷಿಗೆನಾ ಅಥವಾ ನಿಮ್ಮ ತಂದೆಯವ್ರು ಕಲಿಸಿದ್ದು? ಎಲ್ಲ ಅವ್ರ ಕಲಿಸಿದ್ರಿ. ಅಲ್ಲೇ ಗಳೆ ಹೊಡೆಯದ್ರಿ, ಬಿತ್ತದ ಎಲ್ಲ ಅಲ್ಲೇ ಕಲ್ತದ್ರು. ಅವ್ರವೇ ಸಾಮಾನುಗಳು ಇರ್ತಿದ್ವು ಎಲ್ಲ ಅವ್ರವರಿ. ಹ್ಮ್. ಅವ್ರ ಎಲ್ಲ ಮಾಡಿಸ್ಬಿಡ್ರಿ ಬಡಿಗೆ ಕಡೆಯಿಂದ, ಅವನ್ ನೋಡ್ಕೊಂಡ ನಾವು ಇಲ್ಲಿ ಮಾಡಿಸ್ಕೊಂಡಿವ್ರಿ. ತಿಮ್ಮಾಪುರ ನಿಮ್ಗೆ ದೂರ ಇದೆಯಾ? ಹತ್ರ ಇದೆ. ದೂರ ಏನಿಲ್ರಿ, ಇಲ್ಲೇ ಐತ್ರಿ. ಅಂದ್ರೆ ನೀವು ಮನೆಗೂ ಅಲ್ಲಿ ಬಂದು ಹೋಗ್ತಾ ಇದ್ರ? ಹೇಗೆ ಬರ್ತಿದ್ದೀರಿ? ವರ್ಷಕ್ಕೊಮ್ಮೆ ನಮ್ಮೂರಾಗ ಜಾತ್ರೆ ಆಕೈತ್ರಿ, ಜಾತ್ರೆಗೆ ಒಮ್ಮೆಗೂ ಬರ್ತಿದ್ದೀವ್ರಿ. ಇಲ್ಲಿ ಗುದ್ನಪ್ಪಾಜನ್ ಜಾತ್ರೆ ಇತ್ರಿ, ಅವಾಗ ಒಮ್ಮೆ ಬರ್ತಿದ್ದೀವಿ. ಅಸಲಿ ಹುಣ್ಣಿಮೆ ಜಾತ್ರೆ ಆಗತ್ರಿ, ಆ ಜಾತ್ರೆಗೆ ಒಮ್ಮೆ ಬರ್ತಿದ್ದೀವ್ರಿ. ನಮ್ಮೂರಾಗ ಉಗಾದಿ ಗುಡಿ ಜಾತ್ರೆ ಆಕಿತ್ತು, ಅವಾಗ ಒಮ್ಮೆ ಬರ್ತಿದ್ದೀವ್ರಿ. ಆಗಲಲ್ಲ ಬರ್ತಿದ್ದಿಲ್ರಿ. ಸಂಬಳ ಮುಂಚಿತವಾಗಿ ಕೊಡ್ತಿದ್ರ ಅಥವಾ ನೀವು 1 ವರ್ಷ ಆದ್ಮೇಲೆ ಕೊಡ್ತಿದ್ರ? ಕೊಟ್ಟು ಬಿಡ್ರಿ. ಏನಾರ ನಮ್ಗೆ ಒಂದ್ ಸ್ವಲ್ಪ ತ್ರಾಸ ಐತಿ ಅಂದ್ರೆ ಕೊಡಾರ್ರಿ. ಹಿಂಗ್ ಬೇಕ್ರಿ ಅಡಿಸಿನಿ ಐತಿ ಅಂದ್ರೆ ಕೊಟ್ಟು ಬಿಡಾರ್ರಿ. 3,000 ಜೀವನ ಅವಾಗ ಹೆಂಗ ನಡೀತಿತ್ತು? ಅದ ಬಹಳ ಚಲೋ ಕೆಲಸ ರೀ. ಅವಾಗ ಅದ ದುಡಿತಿದ್ವಲ್ರಿ, ಇದು ಐತ್ರಿ. ಈ ಅದ ಚಲೋ ಕಾಲ ಅನ್ನಂತಿದ್ವಿ. ಮಳೆಗಾಲ ಜಗ್ಗಾಗದ್ರಿ, ಚಲೋ ಐತ್ರಿ. ಈಗ ಮಳೆ ಇನ್ನೊಬ್ಬರ ಕಡೆಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಸಂಬಳ ಇದ್ರಿ ಅಂದ್ರೆ ವರ್ಷಕ್ಕೆ 3,000 ನಿಮ್ಗೆ ಸಂಬಳ ಕೊಡ್ತೇವೆ. ಜೀವನಕ್ಕೆ ಹೆಂಗ ಆಸರೆ ಆಗ್ತಿತ್ತು ಅದು? ಅದನ್ನ ಮತ್ತೆ ಉಪಯೋಗ ಮಾಡ್ಕೊಂತಿದ್ವಿ ರೀ. ಅದನ್ನ ಇಲ್ಲಿ ನಮ್ಮ ತಂದೆ ತಾಯಿ ಕಟ್ ಕಳಿಸ್ತಿದ್ವಿ ರೀ, ಅವರು ಅದನ್ನ ಇದನ್ನು ಮಾಡಿ ನಾವು ಅಲ್ಲೇ ಊಟ ಬಟ್ಟೆ ಎಲ್ಲ ಅವರು ಇದನ್ನು ಮಾಡಿ ಅದ ಚೆನ್ನಾಗಿದ್ದೀವಿ ರೀ. ಅವಾಗ ನೀವು ನಿಮ್ಮನ್ನ ಕಮತ ಮಾಡೋದ್ರ ಜೊತೆಗೆ ಅಂದರೆ ನೀವು ಗಳೆ ಹೊಡೆದು ಕುಂಟೆ ಹೊಡೆದು ಈ ಕೆಲಸದ ಈ ಕೆಲಸನೇ ಹೆಚ್ಚು ಲಾಭ ತಂದುಕೊಟ್ಟಿದೆಯಾ, ನಿಮ್ಮ ಕೃಷಿ ಹೆಚ್ಚು ಲಾಭ ತಂದುಕೊಟ್ಟಿದೆಯಾ? ಕಮತದ ಭಾಳ ಫಾಯ್ದೆ ರೀ, ಕಮತದ ಒಳ್ಳೆಯದ್ರಿ. ಒಂದು ಸೀಸನ್ನಲ್ಲಿ ಮುಂಗಾರಿಗೂ ಹಿಂಗಾರಿಗೂ ಎರಡಕ್ಕೂ ಇರ್ತಿತ್ತ ಕೆಲಸ? ಎರಡಕ್ಕೆ ರೀ. ಈಗ ಎಷ್ಟು ಒಂದು ವರ್ಷಕ್ಕೆ ನೀವು ಎಷ್ಟು ದುಡಿತಿದ್ರಿ ಕಮತದಿಂದನೇ? ಮತ್ತು ನಾವು ಜೋಳ ಈ ಯರಿಗೆ ಜೋಳ ಹಾಕ್ತಿದ್ರಿ, ಬ್ರಿಜೋಳ ಹಾಕೋದಿ, ಅವು ನಮ್ಗೆ ವರ್ಷಂಗತಿ ತಿನ್ನಕ್ಕಾಗವ್ರಿ. ಅದು ನಿಮಗೆ ಆಹಾರ, ನಿಮ್ಮ ಹೊಲದಲ್ಲಿ ನೀವು ಬೆಳಿತಿದ್ರಿ ನಿಜ. ಈ ಕಮತ ಮಾಡೋಕೆ ಹೋಗ್ತಿದ್ರಲ್ಲ, ಇದರಿಂದ ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತಿದ್ರಿ ಅಂತ? ಆದಾಯ ಏನ್ರಿ, ಬೇರೆ ಭಾಳ ಬಾಡಿಗೆ ಹೋಗಿದ್ದಿಲ್ರಿ, ನಮ್ಮ ಅಷ್ಟ ಮಾಡ್ಕೊಂಬಿಡ್ತಿದ್ರಿ ನಾವು. ಇಲ್ಲಿ ಬಂದಿನ ಬೇರೆ ಹೋಗಿಲ್ರಿ, ಗಳೆ ಹೊಡೆಯಕ್ಕೆ ನಮ್ದ ನಾವು ಆಡ್ಕೊಂಡಿವ್ರಿ. ಈಗ ಕಮತ ಮತ್ತು ಬೇರೆ ಹೊಲದಕ್ಕೂ ಹೋಗ್ತಿದ್ದೀನಿ ಅಂತ ಹೇಳಿದ್ರಿ? ಅಲ್ರಿ, ಅಲ್ಲಿ ಅಲ್ಲಿ ಹೋಗಿದ್ರಿ. ಅದು ತಿಮ್ಮಾಪುರದಲ್ಲಿ ನೋಡ್ರಿ. ಅಲ್ಲಿ ಕೂಲಿ ಕಮತ ಮಾಡೋಕ್ಕೂ ಕೂಲಿ ಕೊಡ್ತಿದ್ರ? ಗಳೆ ಹೊಡೆಯಕ್ಕೆ ಹೋದ್ರೆ ಅದ 3,000 ಕೊಡೋದು ಅದು ವರ್ಷಕ್ಕೆ. ವರ್ಷಕ್ಕೆ ನಮ್ಗೂಟ್ ಗಳೆ ಹೊಡೆಯಕ್ಕೆ ಬರೋರಲ್ರಿ, ಅವ್ರಿಗೆ 700 ರೂಪಾಯಿ ಕೊಡ್ತಿದ್ದೀವ್ರಿ. ಸರ್, ಈಗ ನಿಮ್ಮ ದೃಷ್ಟಿಯಲ್ಲಿ ಕಮತ ಅಂದರೆ ಕೃಷಿ ಮಾಡೋದು ಅಂತ ಹೌದಾ? ಗಳೆ ಹೊಡೆಯೋದು ಇದೆಲ್ಲ ಒಕ್ಕಲ್ತನ ಮಾಡೋದು, ನೀವು ಇಲ್ಲಿ ಕಮತ ಅಂತೀರಿ? ಇಲ್ಲಿ ಕಮತ ಅಂತ. ಸರ್, ಈಗ ಕಾಲ ಬದಲಾಗ್ತಾ ಇದೆ, ಎಲ್ಲ ಟ್ರ್ಯಾಕ್ಟರ್ ಬಂದು ಟಿಲ್ಲರ್ಗಳು ಬಂದು ಇವೆಲ್ಲ ಬಂದು, ನಿಮ್ಮ ಭಾಗದಲ್ಲಿ ನೀವು ಯಂತ್ರಗಳನ್ನ ಅವಲಂಬಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ಸಾಮಾನುಗಳ ಮೇಲೆ? ನಾವು ಗಳೆ ಸಾಮಾನ ಬಳಸ್ತೀವಿ. ಯಾವುದು ಸೂಕ್ತ ಯಜಮಾನ? ನಮ್ದ ಕಮತ. ಈಗ ಟ್ರ್ಯಾಕ್ಟರ್ ಟಿಲ್ಲರ್ ಏನು ಒಂದ್ 2 ತಾಸನಾಗ ಬಂದು 1 ತಾಸನಾಗ ಎಷ್ಟೆಲ್ಲ ದೊಡ್ಡ ಹೊಲ ಇದ್ರು ಇದ್ ಮಾಡ್ಬಿಡ್ತಾರೆ, ಹರಿಕೊಂಡ್ ಬರ್ತಾರೆ. ನಾವು ಎತ್ತಿಲೇ ನಾವು ಮಾಡ್ತೀವ್ರಿ. ಎತ್ತಿಲೇ ವಾಣ್ರಿ. ಈಗ ನಿಮ್ದು 2 ಎಕರೆ ಇದೆಯಾ, ಎಷ್ಟೆಕರೆ ಇದೆ ಭೂಮಿ ಅಂದ್ರಿ? ಇಲ್ಲಿ ಒಂದ್ 3 ಎಕರೆ ಐತ್ರಿ, ಇಲ್ಲೊಂದ್ 2 ಎಕರೆ ಐತ್ರಿ, ಅಲ್ಲಿ ಒಂದ್ 4 ಎಕರೆ ಐತ್ರಿ. 4 ಎಕರೆ ಐತ್ರಿ. ಅಷ್ಟು ನಿಮ್ಗೆ ಸಂಬಂಧ ಪಡುತ್ತೆ? ನಮ್ಗೆ ಸಂಬಂಧ ಪಡುತ್ತೆ. ಅಂದ್ರೆ ಈಗ ನೀವು ಅಣ್ಣ ತಮ್ಮಂದ್ರೆ ಏನಿದಿರಲ್ಲ, ಹ್ಞೂ, ಎಲ್ಲರಿಗೂ ಹಂಚಿಕೆ ಆಗಿದೆಯಾ? ಹಂಚಿಕೆ. ನಿಮ್ಮ ಭಾಗಕ್ಕೆ? ನಮ್ಮ ಭಾಗಕ್ಕೆ 2 ಎಕರೆ. 2 ಎಕರೆ ಬಂದಿದೆ. ನಿಮ್ಮ 2 ಎಕರೆಯಲ್ಲಿ ಏನೇನು ಬೆಳಿತೀರಿ? ಸಜ್ಜ್ರಿ ಬೆಳಿತೀವಿ, ಜೋಳ ಬೆಳಿತೀವಿ. ಸಜ್ಜಿ ಜೋಳ ಇವೇ ಮೇನ್ ಬೆಳೆ? ಇವರಿ, ಬೇರೆ ಯಾವ ಬೆಳೆಗಳನ್ನು ಬೆಳೆ ಇಲ್ಲರಿ. ಹೆಚ್ಚು ದುಡ್ಡು ಬರುವಂತ ಬೆಳೆಗಳನ್ನ ಹೆಚ್ಚು ಬೆಳಿತಾರೆ ನೀವು? ಸಜ್ಜಿ ಜೋಳ ಬೆಳೆದ್ರೆ ಮಳೆ ಇಲ್ಲಲ್ರಿ, ಮತ್ತೆ ಮಳೆ ಆಗಲ್ಲಲ್ರಿ, ಅದ ಖರ್ಚು ಇಲ್ಲದ್ರಿ, ಸಜ್ಜಿ ಹಾಕಿ ಕೊಡ್ತೀವ್ರಿ ನಾವು. ಸಜ್ಜಿ ಖರ್ಚು ಇಲ್ಲದ್ದು ಇಲ್ಲದ್ರಿ. ಖರ್ಚಿಲ್ಲ ಅಂದ್ರೆ ಏನನ್ನು ಖರ್ಚು ಮಾಡೋದಿಲ್ವಾ ಅದಕ್ಕೆ? ಮಾಡ್ತೀವಿ, ಕಳೆ ತೆಗಿಯಾದ್ರಿ, ಗೊಬ್ಬರ ಹಾಕಾದ್ರಿ. ಗೊಬ್ಬರ ಔಷಧಿ ಇದು ಸಿಂಪರಣೆ ಜಾಸ್ತಿ ಏನಿಲ್ಲ ಬಿಡ್ರಿ. ಇದು ನಿಮ್ಮ ಈ ವಾತಾವರಣಕ್ಕೆ ಅಂದ್ರೆ ನಿಮ್ಗೆ ಮಳೆ ಕಡಿಮೆ, ಬಹಳ ಕಡಿಮೆ, ಹಾಗಾಗಿ ಇದು ಖರ್ಚಿಲ್ಲದ್ದು ಅಂತೇಳಿ ಇದು ಸಜ್ಜಿ ಬೆಳಿತೀರಿ? ಸಜ್ಜಿನ ಹಾಕಾದ್ರೆ. ಸಜ್ಜಿಯಲ್ಲಿ ಏನಾದ್ರೂ ಬೇರೆ ಬೇರೆ ತಳಿಗಳಿದಾವ? ಎಲ್ಲ ಇದಾರೆ ಸಜ್ಜಿರಿ. ಸಜ್ಜಿ ಅದ್ರೊಳಗಡೆ ಏನಾದ್ರು ಬೇರೆ ಬೇರೆ ತಳಿಗಳಿದಾವ? ಒಂದೇ ತಳಿ ಇರ್ತಾವ? ಈಗ ಅವು ಮಾರ್ಕೆಟ್ ಬೇಕು ತರ್ತವಲ್ರಿ, ಅವ ಸಜ್ಜಿನ ಬೀಜ ಬೆಳೆ ಪಾಕೆಟ್ ರೀ. ಈ ಸಜ್ಜಿ ಹೆಚ್ಚು ಲಾಭ ತಂದ್ಕೊಡ್ತದ? ಅದು ಗುಣ ರೀ, ಪರವಾಗಿಲ್ಲ. ಈಗ ನಿಮ್ಗೆ 2 ಎಕರೆ ಸಜ್ಜಿ ಬೆಳಿಬೇಕು ಅಂತಂದ್ರೆ ಎಷ್ಟು ಖರ್ಚು ಬರ್ತದೆ ನಿಮ್ಗೆ? ಅದು ಒಂದ್ ಪ್ಯಾಕೆಟ್ ಸಜ್ಜಿ ತರ್ತವ್ರಿ, ಒಂದ್ ಚೀಲ ಗೊಬ್ಬರ ಬಿತ್ತು ಬಿಡ್ತವ್ರಿ. ಸಾಕು. ಕಳೆ ಎಷ್ಟು ಸಲ ತೆಗಿಸ್ತೀರಿ? 2 ಬ್ಯಾರೆ ತೆಗಿಸ್ತೀವಿ. ಎರಡು ಸಲ ತೆಗಿಸ್ತೀವಿ. ಅದನ್ನ ಖರ್ಚು ಬಿಟ್ರೆ ಬೇರೆ ಏನು ಖರ್ಚಿಲ್ಲ ಇಲ್ರಿ. ಎಷ್ಟೆಕರೆ ಒಂದು 2 ಎಕರೆಗೆ ಎಷ್ಟು ಬರುತ್ತೆ ಇಳುವರಿ? ಅವು ಒಮ್ಮೊಮ್ಮೆ 12 ಚೀಲ ಹಾಕವ್ರಿ, 9 ಚೀಲ ಹಾಕವ್ರಿ, 6 ಚೀಲ ಹಾಕವ್ರಿ. ಹಂಗ ಮಳೆ ಚಲೋ ಆದ್ರೆ 12 ಚೀಲ ಹಾಕವ್ರಿ, ಮಳೆ ಕಡಿಮೆ ಆದ್ರೆ 6 ಚೀಲ ಹಾಕವ್ರಿ. ಮಳೆಗಾಲದ ಮೇಲೆ ಇದ್ರಿ. ಈ ಸಜ್ಜಿಗೆ ರೋಗ ಹೆಚ್ಚು ಬರ್ತದ ಏನಾದ್ರು? ಕಡಿಮೆ ರೀ, ಸಜ್ಜಿಗೆ ಬರೋದೇ ಇಲ್ಲ. ಬರ್ತೈತ್ರಿ, ಕಡಿಮೆ ರೀ. ಯಾವ ರೋಗ ಬರ್ತದೆ ಬಂದ್ರೆ? ಜಿಗಿ ಬೀಳದ್ರಿ. ಜಿಗಿ ಬೀಳ್ತದೆ ಯಾವಾಗ? ಯಾವಾಗ ಬೀಳ್ತದೆ? ಅದು ತೆನಿ ಆಯಾಮ ಅಂದ್ರಿ, ಅವಾಗ ಬಿಳಿ ಜಿಗಿ ಬರ್ತಲ್ಲ. ಹ್ಞೂ, ಏನ್ ಮಾಡ್ತೀರಿ ಅವಾಗ? ಏನೂ ಮಾಡಾಗಲ್ರಿ, ಆದಾರಿ, ಹಂಗೆ ಬಿಟ್ಬಿಡ್ತೀರಿ. ಹ್ಞೂ, ಅದಷ್ಟಕ್ಕೆ ಅದೇ ನಿಯಂತ್ರಣ ಆಗ್ತದ? ಆದಾರಿ, ಆದಾಟ ಓದ್ಬಿಡ್ತದ್ರಿ. ಈಗ ಜೋಳ ಮತ್ತು ಸಜ್ಜಿ ನೀವು ಬೆಳಿತೀರಿ, ನಿಮ್ಮ ಮನೆಗೆ ಎಷ್ಟು ಇಟ್ಕೊಳ್ತೀರಿ? ಮಾರಾಟಕ್ಕೆ ಹೊರಗಡೆ ಎಷ್ಟು ಮಾರಾಟ ಮಾಡ್ತೀರಿ? ಹೇಗೆ ನಮ್ಮ ವರ್ಷಕ್ಕೆ ಎಷ್ಟು ನೋಡ್ತೇವೆ ಅಷ್ಟು ಇಟ್ಕೊಂತವ್ರಿ. ಎಷ್ಟು ಬೇಕಾಗ್ತದೆ ನಿಮ್ಮ ಕುಟುಂಬದಲ್ಲಿ? ಎಷ್ಟು ಜನ ಇದ್ರಿ? ನಾವು 4 ಮಂದಿ ಇದೀವ್ರಿ, ಇಬ್ರು ನಾವು ಗಂಡೆ ಐತಿ, ಒಬ್ಬ ಮಗ, ಒಬ್ಬ ಸೊಸೆ. ಎಷ್ಟು ಇಟ್ಕೊಂತೀರಿ ನೀವು? ಒಂದು 3 ಚೀಲ ಜೋಳ ಇಟ್ಕೊಂತವ್ರಿ, ಉಳಿತಾಯ ಕೊಟ್ಟು ಕೊಟ್ಬಿಡ್ತೀರಿ. ಜೋಳದ ರೇಟ್ ಈಗೆಲ್ಲ ಜಾಸ್ತಿ ಆಗಿದೆ ಅಲ್ವಾ? ಮೊದ್ಲಿಗಿಂತ ಉತ್ತಮ ಈಗ? ಭಾಳ ಗುಣ ರೀ. ಅದನ್ನ ಮಗನ ಹೋಗ್ಕನ್ರಿ ಮಾರಾಕ, ನಾವು ಹೋಗಲ್ರಿ. ಏನ್ ರೇಟ್ ಇದೆ ನಿಮ್ ಕಡೆ ಎಲ್ಲ? ಏನೇನ್ ಅದಾವೇನ್ರಿ? ಅದನ್ನ ಮಗನ ಹೋಗ್ಬಿಟ್ಟು. ಈಗ ವ್ಯಾಪಾರ ವಹಿವಾಟಿನ ಕಡೆ ನೀವು ತಲೆ ಕೆಡಿಸ್ಕೊಂಡಿಲ್ಲ ಅಲ್ರಿ? ಮಗ ನೋಡ್ಕೊಂತಾರೆ ಮಗನ. ಹದಿನಾರು ಎಲ್ಲ ಜವಾಬ್ದಾರಿ ಹೋಗಾದ. ನಿಮ್ಗೆ ಈ ಸಜ್ಜಿ ಮತ್ತು ಜೋಳದಲ್ಲಿ ನಷ್ಟ ಆಗಿದೆಯಾ ಲಾಭ ಆಗಿದೆ? ಲಾಭನ ಆಗೈತ್ರಿ ಸಜ್ಜಿ. ಸಜ್ಜಿಯನ್ನ ದಿನ ಸಜ್ಜಿ ಊಟ ಮಾಡ್ತಾರ ರೈತರು? ದಿನ ಇಲ್ಲ, ಜೋಳ ರೀ. ಜೋಳ ಜಾಸ್ತಿ ಬೆಳೆಸ್ತಾರೆ. ನಿಮ್ಮಲ್ಲಿ ಈಗ ಜೋಳನ ಮುದ್ದೆ ಮತ್ತು ರೊಟ್ಟಿ ಎರಡಕ್ಕೂ ಬಳಕೆ ಮಾಡ್ತಾರೆ. ಮುದ್ದೆ ಮಾಡ್ತಾರೆ. ಮುದ್ದೆಗೆ ರಾಗಿ ಗೀಗಿ ಜಾಸ್ತಿ ಬಳಸ್ತಾರೆ? ಜಾಳದ್ದಾರೆ ಮುದ್ದೆ, ರೊಟ್ಟಿನ ಜಾಳದ್ರಿ. ಮಲ್ಲಪ್ಪರು ನೀವು ಹಾಡೋದನ್ನು ಮಾಡ್ತಾರೆ ಅಂತ ಕೇಳಿದ್ದೀನಿ, ಹೌದಾ? ಅವಾಗ ಅಲ್ಲಿ ಸಂಬಳ ಇದ್ದಾಗ ಆಡ್ತಿದ್ದೀವ್ರಿ. ಯಾವ ತರ ಹಾಡುಗಳನ್ನ ಆಡ್ತಿದ್ರು? ಅಂತಿಪದ ಆಡ್ತಿದ್ದೀವ್ರಿ. ಅಂತಿಪದ ಆಡ್ತೀರಿ? ಅಂತಿಪದ ಆಡೋದು ಯಾವಾಗ? ಅದು ರೋಲ್ ಹೊಡೆಯಾಗ್ರಿ. ಕಣ ಕಟ್ಟಿದ ಕಣ ಕಟ್ಟಿ ರೋಲ್ ಹೊಡಿತಿದ್ವಲ್ರಿ, ಅವಾಗ ಆಡ್ತಿದ್ವಿ. ಹೌದಾ? ಇದನ್ನೆಲ್ಲ ಎಲ್ಲಿ ಕಲ್ತ್ರಿ? ಅಲ್ಲೇ ಕಲ್ಸಿದ್ರಿ. ಯಾರು ಕಲ್ಸಿದ್ರು? ಅವರು ಅಲ್ಲಿ ತಿಮ್ಮಾಪುರದಾಗ ಯಜಮಾನ್ರಿ ಇದ್ದರ್ರಿ, ಅವ್ರು ಕಲ್ಸಿದ್ರು. ಈ ಹಂತಿ ಪದವನ್ನ ಕಣ ಕಟ್ಟಿದಾಗ ಹಾಡ್ತಾರೆ ಅಥವಾ ಬೇರೆ ಟೈಮ್ ಅಲ್ಲಿ ಹಾಡ್ತಾರೆ? ಇಲ್ರಿ, ಕಣದಾಗ ಒಕ್ಲಿ ಮಾಡಾಗ ಆಡ್ತಾರೆ. ರೂಲ್ ಹೊಡಿಯಾಗ ಅಷ್ಟ ಆಡಾದ್ರಿ. ಏನೇನು ಯಾವ್ಯಾವ ತರ ಹಾಡು ಆಡ್ತಿದ್ರಿ ಅದ್ರಲ್ಲಿ? ಅವ ಬಸವಣ್ಣನು ರೀ, ಹನುಮಪ್ಪನು, ದ್ಯಾಮಮ್ಮನು ಆಡ್ತಿದ್ದೀವಿ. ಬಸವಣ್ಣನ ಮೇಲೆ ಆಡ್ತಿದ್ರಿ, ಹನುಮಂತರ ದೇವ್ರ ಮೇಲೆ ಆಡ್ತಿದ್ರಿ, ಆಮೇಲೆ ದ್ಯಾಮವ್ವ, ದ್ಯಾಮವ್ವ ದೇವ್ರ ಅಲ್ಲಿ. ನಿಮ್ ಮನೆ ದೇವ್ರ? ನಮ್ಮ ಮನೆ ದೇವ್ರ ಕಪಾತ್ ಮಲ್ಲಣ್ರಿ. ಹೌದಾ? ಯಾವ್ದಾದ್ರು ಒಂದು ನೆನಪಿದಾವ ನಿಮ್ಗೆ? ಈಗ ನಮಗೆ ಒಂದು ಹಾಡು ಕೇಳಿಸಿ ಅಲ್ಲ, ಯಾವ ದೇವ್ರದ ಕೇಳಿಸ್ತೀರಿ? ಬಸವಣ್ಣನ ಮೇಲೆ ಹಾಡಿದ್ದ ಹಾಡಿ ಹಾಡಂತೀರಿ. ಹದನಾರ್ಯತ್ತವ ನೋಡ ಇದರ ಗ್ವಾಲ್ದಿ ನೋಡ, ಹದನಾರ್ಯತ್ತವ ನೋಡ ಇದರ ಗ್ವಾಲ್ದಿ ನೋಡ, ಸದರ ನೋಡಕ ಶಿವ ಬಂದ, ಸದರ ನೋಡಕ ಶಿವ ಬಂದ, ನಂಬಸುವ ಮೇದ ಮಲಿಗನ ಸದರಿಗೆ, ಬಡಿಗರ ಓಣ್ಯಾಗ ದ್ಯಾಮವನ ಸಡಗರ, ಕಡಗ ತಂದಿನಿ ಕೈತಾರ, ಕಡಗ ತಂದಿನಿ ಕೈತಾರ, ದ್ಯಾಮವ್ವ ದಂಡಿ ತಂದಿನಿ ತೆಲಿಬಾಗ, ಸನಹರಿನಮ ಮುತ್ತಿನ ಗೋಪಾಳ, ಒತ್ತೇರಿ ಬರುವ ಇವನ್ಯಾರ, ಒತ್ತೇರಿ ಬರುವ ಇವನ್ಯಾರ, ಬೆಣಕಲ್ಲ ಗಚ್ಚಿನ ಗುಡಿಯ ಕರಿಯನುಮ, ಸವಕರನೆತ್ತ ಶಾವಿಯ ಮೇಯ್ದವ, ಬಾವಿಯ ನೀರ ಕುಡದವ, ಬಾವಿಯ ನೀರ ಕುಡದಾನ, ನಂಬಸುವ ಬಾಜಾರಿಡಿದಂಗ ಬರುತ್ತಾನ, ಎಂಟ ಎತ್ತಿನಗ ಬಂಟ ನಂಬಸವಣ್ಣ, ಮಂಟಪದಾಗ ಮಲಿಗಾನ, ಮಂಟಪದಾಗ ಮಲಿಗಾನ, ನಂಬಸುವ ಒಪ್ಪವೋ ನಿನಗ ಗಂಟಿ ಸರಪಣಿ, ಆರೆತ್ತ ಕೂರಿಗಿ ನಗವ ಹೋರಿಯ ಬೆಳೆಸಲ, ಕೋರ ಮಾಡ್ಯಾರೋ ದರ ಮರವಲ, ಕೋರ ಮಾಡ್ಯಾರೋ ದರ ಮರವಲದಾಗ ಹೋರಾಡ ತಾನೋ ಮಳಿರಾಯ. ಈ ಹಂತಿ ಪದ ಹಾಡೋಕೆ ಹೆಚ್ಚು ಎಷ್ಟೆಷ್ಟು ಜನ ಇರ್ಬೇಕು ನಿಮ್ಗೆಲ್ಲ ಜೊತೆಗೆ? ಮಂದಿ ಇರ್ತಿದ್ದೀರಿ ರೋಲ್ ಹೊಡೆಯಾಗ್ರಿ, ಜೋರ್ ಗಟ್ಟಿಯಾಗಿ ಜೋರಾಗಿ ಆಡ್ತಿದ್ರು, ಮುಂದಿಬ್ರು ಆಡ್ತಿದ್ದೀರಿ, ಹಿಂದಿಬ್ರು ಆಡ್ತಿದ್ದೀವ್ರಿ. ರೋಲ್ ಆಡದು ಏನು ಎಲ್ಲ ಮರ್ತ್ಬಿಟ್ಟಿದ್ರ? ಎಲ್ರಿ ಕಣನ ಇಲ್ಲಲ್ರಿ ಈಗ ಆಡಂಗೆ ಇಲ್ರಿ. ಈಗಲೂ ಈ ಸಂಸ್ಕೃತಿ ನಿಮ್ ಹಳ್ಳಿಗಳಲ್ಲಿ ಇದೆಯಾ? ಎಲ್ರಿ ಈಗ ಮಿಷನ್ ಬಂದ್ಬಿಟ್ಟವ್ರಿ, ಮಿಷನ್ ಇಲ್ಲಿ ಹಾಕಿಸ್ಬಿಡ್ತಾರೆ, ಮಿಷನ್ ದೇವ್ ಸೌಂಡ್ ಮಿಷನ್ ಹಾಕ್ಬಿಡ್ತಾವ್ರಿ. ನಮ್ಮ ರೈತರ ಹಾಡು ಏನು ಸಿಗಲ್ಲ ಈಗ? ಏನೇ ಇಲ್ಲ ಇಲ್ರಿ ಈಗ, ಮಿಷನ್ಗೆ ಹಾಕ್ಬಿಡ್ತಾವ್ರಿ. ಈಗ ನೀವು ಅಂದ್ರೆ ಕಣದ ಕೆಲಸ ಎಷ್ಟು ತಾಸು ಇರ್ತಿತ್ತು ಅವಾಗೆಲ್ಲ? ಯಾವ ಗಾಳಿ ಬಿಟ್ನಪ್ಪ ಅಂದ್ರೆ ಬೆಳತನ ಮಾಡಿಬಿಡ್ತಿದ್ರು, ತುರದ ಪರಾದ್ರಿ, ಗಾಳಿ ಇದ್ದಾಗಲ್ಲ ನಮಗ್ ಚಲ್ಲಾಟ್ರಿ. ರಾತ್ರಿ ಎಲ್ಲ ಕೆಲಸ ಮಾಡಿದ್ರು, ರಾತ್ರಿ ಎಲ್ಲ ಹಾಡ್ತಿದ್ರು? ರಾತ್ರಿ ರೂಲ್ ಹೊಡೆಯಕತ್ತಿ, ರಾತ್ರಿನ ಆಡ್ತಿದ್ವಿ. ಅಷ್ಟು ಹಾಡುಗಳು ಬರ್ತಿದ್ವ? ಹ್ಞೂ ರೀ, ಮತ್ತೆ ಅವ್ನ ರೂಲ್ ಹೊಡಿಯಾದ್ರಿ, ಅವನ್ನ ಮತ್ತೆ ಕಾಳ ಅನ್ಕಣದು, ಮತ್ತೆ ವಾಳಿ ಹೊಡಿಯಾದ್ರಿ, ಈ ಕಣ ಅಂದ್ರೆ ಅಲ್ಲಿ ಏನೇನ್ ಕೆಲಸ ನಡೀತಿರ್ತದೆ, ಏನೇನ್ ಸಾಮಾನುಗಳಿರ್ತವೆ? ರೋಲ್ ಇರ್ತಾವ್ರಿ, ಬಂಡ್ ಇರ್ತಾವ್ರಿ, ಎತ್ ಇರ್ತಾವ್ರಿ, ಮೆಟ್ ಇರ್ತ್ರಿ, ಜಂತ್ ಕುಂಟ್ರಿ, ಮತ್ತೆ ಗ್ವಾರಿ. ಎಷ್ಟು ಜನ ಕೆಲಸ ಮಾಡ್ತಿದ್ರಿ ಅಲ್ಲಿ? ಒಂದ್ ಮೂವರ್ ನಾಲ್ಕ್ ಮಂದ್ರಿ. ಎತ್ತುಗಳು ಎಷ್ಟು ಬೇಕಾಗ್ತದೆ? ಎರಡು ರೋಲ್ ಹಾಕಿದ್ರ ನಾಲ್ಕು ಎತ್ತರಿ, ಒಂದ ರೋಲ್ ಹಾಕಿದ್ರೆ ಎರಡು ಎತ್ತರಿ. ಈಗ ಅವಕ್ಕೂ ದಣಿವಾಗ್ತಿರ್ಲಿಲ್ವಾ ನೀವು ಅಷ್ಟು ದೀರ್ಘ ಕೆಲಸ ಮಾಡ್ತಿದ್ರಿ? ಅವಾಗಿನ ಕಾಲ ಅವರಿ, ಮತ್ತೆ ಅಂತಿ ಕಟ್ಟಿ ತುಳಸಾದ್ರಿ, ಮತ್ತೆ ರೋಲ್ ಹೊಡೆಯೋದ್ರಿ. ಈಗ ಮಿಷನ್ ಬಂದ ಅವು ಹೋಗ್ಬಿಟ್ಟವ್ರಿ. ಎಷ್ಟು ವರ್ಷ ಆಯ್ತು ಯಜಮಾನ ಈ ಹಂತಿ ನಿಂತು? ಈಗ ಒಂದು 15 ವರ್ಷ ಮೇಲೇನ ಆಗೈತಿ ಬಿಡ್ರಿ, 15 ವರ್ಷ ಹೆಚ್ಚಾಗೈತಿ ಕಡಿಮೆ ಆಗಿಲ್ರಿ. ಈಗ ಹಂತಿ ಅನ್ನೋದು ಬರೀ ನೆನಪ? ಏ ಬರೇ ನೆನಪಿಲ್ಲ ರೀ ಈಗ. ಅಂತಿ ಅಂದ್ರೆ ಏನು ಅಂತಾರ್ರಿ ಈಗ ನ್ಯಾರ್ರಿ? ಅವಾಗ ಅಂತಿ ಕಟ್ಟೆ ತುಳ್ಸಾದ್ರಿ, ತೆನಿನಾತು ರೋಲ್ ಹೊಡೆದ ಒಕ್ಲಿ ಮಾಡಾದ್ರಿ, ಈಗೆಲ್ಲ ಇಲ್ರಿ, ಮಿಷನ್ ಹಾಕಿ ಬಿಡ್ತಾರ್ರಿ. ಪೂಜೆ ಗೀಜೆ ಎಲ್ಲ ಮಾಡ್ತಿದ್ರ? ಪೂಜೆ ರಾಶಿ ಮಾಡ್ಬೇಕಾದ್ರೂ ಪೂಜೆ ಮಾಡಿ ರಾಶಿ ತುಂಬ್ತಿದ್ದೀವ್ರಿ. ಎಲ್ಲ ಆರಂಭದಲ್ಲಿ ಕಟ್ಟುವಾಗ ಕಟ್ಟಾಗನ ಮತ್ತೆ ಅದನ್ನ ಇದನ್ ಮಾಡ್ಯಾರಿ, ಪದ್ಧತಿ ಮಾಡ್ಯಾ ಇದನ್ ಮಾಡ್ತಿದ್ರಿ. ಈಗ ರಾಶಿ ಹಾಕ್ಯಾರಂದ್ರೆ ಆಯಿಗಾರೆಲ್ಲರೂ ಇರ್ತಿದ್ರು? ಬರ್ತಿದ್ರು. ಹೌದಾ? ತುಂಬಾ ಬರ್ತಿದ್ರು, ತುಂಬಾ ಬರ್ತಿದ್ರು. ಎಷ್ಟು ಆಯಿಗಾರ ಇರ್ತಿದ್ರು ಅವಾಗ? ಐನ್ಯಾರ್ರಿ, ಜೀರ್ರಿ, ಮತ್ ಬಡಿಗ್ಯಾರ್ರಿ, ಕಾಂಬಾರ್ ಚೌರ್ದಾರ್ರಿ ಬರ್ತಿದ್ರು. ಎಲ್ರಿಗೂ ಆಯಾ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಈಗ ಈ ವಾತಾವರಣ ಇಲ್ಲ, ಈಗ ಈಗ ಅವ್ ಮಿಷನ್ ಬದವ್ರಿ, ಮಿಷನ್ ಇಂದ ಹೋಗ್ಬಿಡ್ತಾರ್ರಿ ಅವ್ರಿ. ಅಂದ್ರೆ ಈಗ ಯಾರು ಬರಲ್ಲ ಈಗ, ಹಾಗೆ ಬರ್ತಾರ್ರಿ, ಕಡಿಮೆ ಬರ್ತಾರ, ಕಡಿಮೆ ರೀ. ಬಟ್ ಹಳ್ಳಿಯಲ್ಲಿ ಇದು ಒಂದು ವಾತಾವರಣ ಇತ್ತು, ನಿಮ್ಮ ಜೊತೆಗೆ ಬದುಕುವಂತ ಬೇರೆ ಬೇರೆ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಎಲ್ರಿಗೂ ಸಹಿತ ರೈತ ತನ್ನ ಬೆಳೆಯನ್ನ ಒಂದಿಷ್ಟು ದಾನ ಮಾಡ್ತಿದ್ದ, ಕೊಡ್ತಾ ಇದ್ದ. ಈಗ ಅದು ಪದ್ಧತಿ ಕಡಿಮೆ ಆಗಿದೆ, ಬಹಳ ಕಡಿಮೆ ರೀ. ಮಲ್ಲಪ್ಪರೆ, ಮತ್ತೆ ಈಗ ನೀವು ಸುಮಾರು 2 ಎಕರೆ ಚಿಲ್ಲರ ಭೂಮಿ ಇದೆ, ನಿಮ್ಮ ಎಷ್ಟು ಜನ ಇದ್ರಿ ನಿಮ್ಮ ಕುಟುಂಬದಲ್ಲಿ? ನಾವು ಇಬ್ಬರು ಗಂಡ ಅಂತೀರಿ, ಒಬ್ಬ ಮಗ, ಒಬ್ಬ ಸೊಸಿ ರೀ. ಈಗ ಮಗ ಓದಿದ್ನ? ನೀವಂತೂ ಓದ್ಲಿಲ್ಲ, ಮಗನಿಗೆ ಓದಿಸಿದ್ರ? ಓದ್ಯಾನ್ರಿ. ಏನ್ ಓದ್ಸಿದ್ರಿ? ಇಲ್ಲಿ ಊರಾಗ 17 ಮುಗಿಸಿ ಅಲ್ಲಿ ಗದಿನಾಗ 1 ವರ್ಷ ಓದ್ಯಾನ್ರಿ. ಆಮೇಲೆ ಮತ್ತೆ ಈಗ ಕೆಲ್ಸಕ್ಕೆ ಹೋಗ್ರಿ. ಮುಂದೆ ಓದ್ಲಿಲ್ವಾ? ಇಲ್ರಿ, ಬಿಡಿಸಿ ಬಿಟ್ಟಿವ್ರಿ. ನೀವೇ ಬಿಡಿಸಿದ್ರೆ ಅಥವಾ ನಿಮ್ ಮಗನೇ ಓದೋದ್ ಬಿಟ್ನ? ನಾವ ಬಿಡಿಸಿದೇವ್ರಿ. ಯಾಕೆ? ಮತ್ ಬರ್ತಾನ್ ಪರಿಸ್ಥಿತಿ ರೀ. ಬಿಡಿಸ್ಬಿಟ್ಟಿವ್ರಿ. ಈಗ ಆತನು ವ್ಯವಸಾಯ ಮಾಡ್ತಾನ, ಬೇರೆ ಕಡೆ ಕೆಲಸ ಮಾಡ್ತಾನೆ? ಬೇರೆ ಕೆಲಸ ಮಾಡ್ತಾನೆ. ಏನ್ ಕೆಲಸ ಮಾಡ್ತಾನೆ? ಟ್ಯಾಕ್ಟ್ರಿ ಹೊಡೆಯಕ್ ಹೋಗ್ರಿ. ಈಗ ಮಗನ ದುಡಿತಾರೆ? ಮಗನ ದುಡಿತಾರೆ. ನೀವು ನಿಮ್ಮ ಹೊಲದಿಂದ ಬರೋ ಆದಾಯನು ಪರವಾಗಿಲ್ಲ? ಅವರ ದುಡಿತಾರೆ, ನಾವು ಬಿಟ್ಬಿಟ್ಟಿವ್ರಿ. ಈಗ ಈಗ ಬಿಟ್ಬಿಟ್ರಿ, ಏನೇ ಇಲ್ರಿ, ಹೊಲದ ಕೆಲಸ ಮಾಡಲ್ಲ? ಏನೇ ಇಲ್ರಿ, ಕಂತನು ಮಾಡಲ್ಲ? ಕಂತಾನೆ ಇಲ್ರಿ. ಏನು ಮಾಡಲ್ಲ? ಈಗ ಏನು ಮಾಡಲ್ಲ, ಆರಾಮಾಗಿ ಊಟ ಮಾಡಿದ್ರಿ, ಆರಾಮ್ ಬಂದ್ ಸಾಲೆ ಕುಂತು ಬಿಡದ್ರಿ. ಅಂದ್ರೆ ಈಗ ಇರೋ ಭೂಮಿನ ನಿಮ್ ಮಗನೇ ನೋಡ್ಕೊಂಡು? ಎಲ್ಲ ಮಗನರಿ. ಈಗ ಏನಾದ್ರು ಅನ್ಸುತ್ತೆ ನಿಮ್ಗೆ, ಏನಾದ್ರು ಸುಧಾರಣೆ ಮಾಡ್ಬೇಕು ಕೃಷಿ ಮಾಡ್ಬೇಕ ಅನ್ನತ್ರಿ? ಮತ್ತೆ ನಮ್ಮ ಸತುವಿಲ್ಲಲ್ರಿ, ಆಗಾಗಲ್ರಿ, ದಮ್ ಹತ್ತಿ ಬಿಡ್ತಾರೆ ನಿಮಗೆ. ಹ್ಞೂ ರೀ. ಅಲ್ಲ, ಕೃಷಿಯಲ್ಲಿ ಏನಾದರೂ ಸುಧಾರಣೆ ಮಾಡ್ಬೇಕಂತ ಏನಾದರೂ ಹೊಸ ಪ್ರಯೋಗ ಮಾಡಿದ್ರೆ ನೀವು? ಏನು ಮಾಡಿಲ್ರಿ, ಬಿಟ್ಕೊಂಡ್ಬಿಟ್ಟಿರಿ. ಮಗನ ಮಾಡಾದ್ರಿ ಎಲ್ಲಾದ್ರಿ, ಆತ್ನ ಅರಗಿಸೋದು ಬಿತ್ತದ ಎಲ್ಲ ಆತ್ನ ಮಾಡ ಅವರೇ ಮಾಡ್ತಾರೆ, ಎಲ್ಲ ಅವರೇ ಮಾಡಾದ್ರಿ. ಈಗ ನಿಮ್ಗೆ ಅನ್ಸುತ್ತಾ ಈಗ ನಿಮ್ಮ 2 ಎಕರೆ ಜೀವನ ಕೃಷಿಯಿಂದ ಈ ಕಮತದಿಂದ ಒಂದು ಕುಟುಂಬ ಸುಖವಾಗಿ ಜೀವನ ಮಾಡ್ಬೋದಂತ? ಮತ್ತೆ ಅದರಲ್ಲೇ ಹೋಗ್ಬಿಡ್ತೀವಿ ನಾವು ಮಾಡ್ಕೊಂಡ್ರಿ. ಒಳ್ಳೇದು ಮಲ್ಲಪ್ಪರೆ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಕುರಿತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಮಲ್ಲಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಸಾವಯವ ಗೊಬ್ಬರ ಮಹತ್ವದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಏನಾಗೈತಿ, ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ಅದರ ಜೊತೆಗೆ ಮಣ್ಣಿನ ಗುಣಧರ್ಮ ಕ್ಷೀಣಿಸ್ತಾ ಹೋಗ್ತಾ ಇದೆ. ಸಾವಯವ ಗೊಬ್ಬರದಲ್ಲಿ 3-4 ವಿಧಗಳನ್ನು ಕಾಣ್ತವೆ. 1 ಸಗಣಿ ಗೊಬ್ಬರ, 2 ಎರೆಹುಳು ಗೊಬ್ಬರ, 3 ಕೋಳಿ ಗೊಬ್ಬರ, 4 ಹಸಿರೆಲೆ ಗೊಬ್ಬರ, 5 ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದು. ಇವು ಎಲ್ಲವೂ ಸಾವಯವ ಗೊಬ್ಬರದ ವಿಂಗಡಣೆಯಾಗಿ ನಾವು ಮಾಡ್ತೇವೆ. ನಮ್ಮ ರೈತರು ಫಸ್ಟು ರೆಂಟೆಯನ್ನು ಹೊಡಿಬೇಕು, ಜಮೀನನ್ನು ರೆಂಟೆ ಹೊಡೆದು ಅವಾಗ ನಾವೇನು ಮಾಡಬೇಕು, ಸಗಣಿ ಗೊಬ್ಬರವನ್ನು ನಮ್ಮ ಜಮೀನಿಗೆ ಹೇರಬೇಕು. ಹೇರಿ ಏನು ಮಾಡ್ತಾರೆ ಅಂತಂದ್ರೆ, ಅವರು ಸುಮಾರು 1 ತಿಂಗಳ ಕಾಲ ಆ ಗುಂಪು ಗುಂಪಾಗಿ ಹಾಕಿ ಅಲ್ಲೇ ಬಿಟ್ಟುಬಿಡ್ತಾರೆ. 1 ವಾರದಲ್ಲಿ ಟಿಲ್ಲರ್ ಹೊಡೆದು ರೋಟೋವೇಟರ್ ಮೂಲಕ ಆಗಲಿ ಅಥವಾ ಹರಿಗೆ ಬಿಡಬೇಕು. ಟಿಲ್ಲರ್ ಹೊಡೆದಾಗ ಏನಾಗುತ್ತೆ, ಅದು ಕಾಂಪೋಸ್ಟ್ ಗೊಬ್ಬರ ಮಣ್ಣಲ್ಲಿ ಬೆರಿತೈತೆ, ಅದು ಸಗಣಿ ಗೊಬ್ಬರ. ಅವಾಗ ಏನಾಗುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಪೋಷಕಾಂಶಗಳು ರಿಲೀಸ್ ಆಗ್ತವೆ. ಅದ್ರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಮಣ್ಣಲ್ಲಿ ಬೆರೆತಾಗ ಕೋಟ್ಯಾನುಗಟ್ಟಲೆ ಜೀವಾಣುಗಳು ವೃದ್ಧಿ ಆಗ್ತವೆ. ಎನ್ರಿಚ್ ಕಾಂಪೋಸ್ಟ್ ಕೂಡ ನಾವು ಮಾಡ್ಬೋದು. ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ, ನಮ್ಮ ರೈತರು ಈ ಸಗಣಿ ಗೊಬ್ಬರದಾಗನೆ ಅಜೋಸ್ಪರಿಲಮ್ ಆಗಲಿ, ಅಜಿಟೋಬ್ಯಾಕ್ಟರ್ ಆಗಲಿ, ಟ್ರೈಕೋಡರ್ಮ ಪುಡಿಯನ್ನು, ಅದ್ರ ಜೊತೆಗೆ ರೈಜೋಬಿಯಮನ್ನು, ಇವನ್ನ ನಾವು ಸುಮಾರು 10 ಕೆಜಿಯನ್ನು ನಾವು ಹಾಕಿ ವಾರ ಕಾಂಪೋಸ್ಟ್ ಗೊಬ್ಬರವನ್ನು ಹೊಲಕ್ಕೆ ಹೇರಬಾರ್ದು, ಅಲ್ಲೇ ಬಿಡಬೇಕದು. ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ನಾವು ನೀರನ್ನು ಬಿಟ್ಟಾಗ ಆ ಒಂದು ಎನ್ರಿಚ್ ಕಾಂಪೋಸ್ಟ್, ಅಲ್ಲಿ ಈಗ ಅಜುಟೋಬ್ಯಾಕ್ಟರ್ ಆಗಲಿ, ಟ್ರೈಕೋಡರ್ಮ ಆಗಲಿ, ಆ ಎನ್ರಿಚ್ ಕಾಂಪೋಸ್ಟ್ ಜೊತೆಗೆ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ಅದು ಕಾಂಪೋಸ್ಟಿನ ಒಂದು ಜೈವಿಕ ಜೀವಾಣುಗಳ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದನ್ನು ನಾವು 1 ವಾರ ಬಿಟ್ಟು 10-15 ದಿವಸ ಬಿಟ್ಟು ಅದನ್ನು ನಾವು ಜಮೀನಿಗೆ ಹೇರೋದ್ರಿಂದ ಅಲ್ಲಿ ಮಣ್ಣಿನ ಒಂದು ಜೈವಿಕ ಜೀವಾಣುಗಳ ವೃದ್ಧಿ ಆಗುತ್ತೆ. ಆದಾಗ ಅಲ್ಲಿ ಮಣ್ಣಿನ ಒಂದು ಫಲವತ್ತತೆಗೆ, ಅಲ್ಲಿ ಒಂದು ಜೈವಿಕ ಜೀವಾಣುಗಳ ಸಂಖ್ಯೆ ಕೋಟ್ಯಾನುಗಟ್ಟಲೆ ವೃದ್ಧಿ ಆಗ್ತವೆ. ಅವಾಗ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆತು ಗೊಬ್ಬರ ಆಗುತ್ತೆ. ಮಣ್ಣಿನ ಫಲವತ್ತತೆಗೆ ಈ ಜೈವಿಕ ಗೊಬ್ಬರ ಮಿಕ್ಸ್ ಮಾಡಿ ಹೊಲಕ್ಕೆ ಇರೋದ್ರಿಂದ ಆ ಮಣ್ಣಿನ ಒಂದು ಕಾಂಪೋಸ್ಟ್ ಗೊಬ್ಬರದ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾರಜನಕ, ರಂಜಕ ಮತ್ತು ಟ್ರೈಕೋಡರ್ಮ ಶಿಲೀಂದ್ರನಾಶಕಗಳನ್ನು ನಾವು ಮಿಕ್ಸ್ ಮಾಡಿ ನಾವು ಹೊಲಕ್ಕೆ ಏರೋದ್ರಿಂದ ಅಲ್ಲಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಬೆಳೀತಕ್ಕಂಥ ಬೆಳೆಗೆ ಒಂದು ನಿರೋಧಕ ಶಕ್ತಿ, ಆ ಬೆಳೆಯನ್ನು ವಾತಾವರಣದ ಏರುಪೇರುಗಳನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಬಿದ್ದಂಥ ಮಳೆ ನೀರನ್ನು ಕೆಂಪು ಮಣ್ಣಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಸಗಣಿ ಗೊಬ್ಬರ ಏರಕ್ಕಾಗಂಗಿಲ್ಲ ಅಂತ ರೈತರು ಕುರಿಯನ್ನು ತರಿಸೋ ಪದ್ಧತಿಯನ್ನು ಮಾಡಿ,

ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕೇಳಿದಿರಿ ಕೇಳಿದಿರಿ ನುವಾಲ್ಗಿಯ ಶ್ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನುವಾಲ್ಗಿಯ ಶ್ರಾವಣದ ವಿಷಯವನ್ನ.